12 kHz ನಮ್ಮ ನಿಲಯದ ಈ ಸಂಜೆಯ ಪ್ರಸಾರ ಕಾರ್ಯವನ್ನು ಆರಂಭ ಮಾಡುತ್ತಿದ್ದೇವೆ. ಆತ್ಮೀಯ ಕೇಳುಗರಿಗೆ ನಿಮ್ಮ ಬಾನುಲಿ ಗೆಳತಿ ವಿದ್ಯಾ ಜಿಎಂ ಮಾಡುವ ನಮಸ್ಕಾರಗಳು. ಈ ಸಂಜೆಯ ಎಲ್ಲ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತ. ಆತ್ಮೀಯ ಶ್ರೋತೃಗಳೇ, ಈ ಸಂಜೆಯ ಕಾರ್ಯಕ್ರಮವನ್ನು ಚಿತ್ರಗೀತೆಗಳೊಂದಿಗೆ ಆರಂಭ ಮಾಡುತ್ತಿದ್ದೇವೆ. ಮೊದಲಿಗೆ ನನಗೆ ನೀನು ನಿನಗೆ ನಾನು ಚಿತ್ರದ ಒಂದು ಗೀತೆ ಮಧು ಬಾಲಕೃಷ್ಣ ಅವರ ಧ್ವನಿಯಲ್ಲಿದೆ. ಕನಕದಾಸರ ಕೀರ್ತನೆಗೆ ಪ್ರವೀಣ್ ಡಿ ರಾವ್ ಅವರ ಸಂಗೀತವಿದೆ. ಯೇಸು ಕಾಯಂಗಳ ಕಳೆದು 84 ಲಕ್ಷ ಜೀವರಾಶಿಯನ್ನು ದಾಟಿ ಬಂದ ಈ ಶರೀರ ತಾನಲ್ಲ ತನ್ನದಲ್ಲ ಆಸೆ ತರವಲ್ಲ ಮುಂದೆ ಬಾಹುದಲ್ಲ ದಾಸನಾಗು ವಿಶೇಷನಾಗು ಆಶ ಕ್ಲೇಶ ದೋಷ ಎಂಬ ಅಬ್ದಿಯೋಳು ಮುಳುಗಿ ಯಮನ ಪಾಶಕ್ಕೊಳಗಾಗದೆ ನಿರ್ದೋಷಿಯಾಗು ಸಂತೋಷಿಯಾಗು ಕಾಶಿ ವಾರಣಾಸಿ ಕಂಚಿ ಕಾಳಹಸ್ತಿ ರಾಮೇಶ್ವರ ಏಸು ದೇಶ ತಿರುಗಿದರೆ ಬಾಹೋದೇನು ಅಲ್ಲಿ ಹೋಗೇನೋ ದೋಷನಾಶ ಕೃಷ್ಣ ವೇಣಿ ಗಂಗೆ ಗೋದಾವರಿ ಭವನಾಶಿ ತುಂಗ ಭದ್ರೆ ಯಮುನೆ ವಾಸದಲ್ಲಿ ಉಪವಾಸದಲ್ಲಿ ಮೀಸಲಾಗಿ ನಿಂದು ಜಪ ತಪ ಹೋಮನೆ ಮಗಳ ಯೇಸು ಬಾರಿ ಮಾಡಿದರೆ ಫಲವೇನೋ ಈ ಛಲವೇನೋ ದಾಸನಾಗು ವಿಶೇಷನಾಗು ದಾಸನಾಗು ಭವ ಪಾಶನೀಗು ದಾಸನಾಗು ವಿಶೇಷನಾಗು ದಾಸನಾಗು ಭವ ಪಾಶನೀಗು ಸಿರಿ ಕಮಲೇಶ ನನ್ನ ಒಂದು ಬಾರಿ ಯಾರು ಹಿಂದ ನೆನೆಯಲಿಲ್ಲ ಮನದಣಿಯಲಿಲ್ಲ ಬಂದು ಬಂದು ಭ್ರಮೆಗೊಂಡು ಮಾಯಾ ಮೋಹಕ್ಕೆ ಸಿಕ್ಕಿ ನೊಂದು ಬೆಂದು ಒಂದರಿಂದ ಉಳಿಯಲಿಲ್ಲ ಬಂದ ಕಳೆಯಲಿಲ್ಲ ಸಂದೇಹವ ಮಾಡದಿರು ಅರಿವು ಎಂಬ ದೀಪವಿಟ್ಟು ಎಂದು ಕಂಡ್ಯ ದೇಹದಲ್ಲಿ ಪಿಂಡಾಂಡ ಹಾಗೆ ಬ್ರಹ್ಮಾಂಡ ಇಂದು ಹರಿಯ ಧ್ಯಾನವನ್ನು ಮಾಡಿ ವಿವೇಕದಿ ಮುಕ್ತಿಯನ್ನು ಬೇಡು ಕಂಡ್ಯ ನೀ ನೋಡು ಕಂಡ್ಯ ದಾಸನಾಗು ವಿಶೇಷನಾಗು ದಾಸನಾಗು ಭವ ಪಾಶನೀಗು ದಾಸನಾಗು ವಿಶೇಷನಾಗು ದಾಸನಾಗು ಭವ ಪಾಶನೀಗು ಶರಣು ಮಾಡಿ ನೇರ ಮುಳುಗಲ್ಯಾಕೆ ಪರ ನಾರಿಯರ ನೋಟಕ್ಕೆ ಗುರಿಯ ಮಾಡಿದಿ ಮನಸೆರೆಯ ಮಾಡಿದಿ ಸೋರೆಯೋಳು ಸುರೆ ತುಂಬಿ ಮೇಲೆ ಹೂವಿನ ಹಾರ ಹಾಕಿ ಗಿರು ಗಂಧ ಅಕ್ಷತೆಯ ಧರಿಸಿದಂತೆ ನೀ ಮೆರೆಸಿದಂತೆ ಗಾರುಡಿಯ ಮತ ಬಿಟ್ಟು ನಾದ ಬ್ರಹ್ಮನ ಪಿಡಿದು ಸಾರಿ ಸೂರಿ ಮುಕ್ತಿಯನ್ನು ಶಮನದಿಂದ ಮತ್ತೆ ಸುಮನದಿಂದ ನಾರಾಯಣ ಅಚ್ಯುತ ಅನಂತಾದಿ ಕೇಶವನ ಲಂಡ ಜೀವವೇ ಹೇಳೋ ಭಂಡ ಜೀವವೇ ದಾಸನಾಗು ವಿಶೇಷನಾಗು ದಾಸನಾಗು ಭವಪಾಠನೀಗು ದಾಸನಾಗು ವಿಶೇಷನಾಗು ದಾಸನಾಗು ಭವಪಾಠನೀಗು ದಾಸನಾಗು ವಿಶೇಷನಾಗು ದಾಸನಾಗು ಭವಪಾಠನೀಗು ದಾಸನಾಗು ವಿಶೇಷನಾಗು ದಾಸನಾಗು ಭವಪಾಠನೀಗು. ಕನಕದಾಸರ ಇನ್ನೊಂದು ಕೀರ್ತನೆ. ಸಂಗೀತ ನೀಡಿದ್ದಾರೆ ಟಿಜಿ ಲಿಂಗಪ್ಪ. ಶಿವ ಮೆಚ್ಚಿದ ಕಣ್ಣಪ್ಪ ಚಿತ್ರದ ಈ ಗೀತೆಗೆ ಧ್ವನಿ ನೀಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್. ಬಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಗೇಣು ಬಟ್ಟೆಗಾಗಿ ನೆಲ್ಲುಗಳ ಕುಟ್ಟಿಕೊಂಡು ಬಿದಿರುಗಳ ಹೊತ್ತುಕೊಂಡು ಕೂಲಿಗಳ ಮಾಡುವುದು ಹೊಟ್ಟೆಗಾಗಿ ನೆಲ್ಲುಗಳ ಕುಟ್ಟಿಕೊಂಡು ಬಿದಿರುಗಳ ಹೊತ್ತುಕೊಂಡು ಕೂಲಿಗಳ ಮಾಡುವುದು ಹೊಟ್ಟೆಗಾಗಿ ನಾಲ್ಕು ವೇದ ಪುರಾಣ ಪಂಚಾಂಗ ಹೇಳಿಕೊಂಡು ಕಾಲ ಕಳೆಯುವುದೆಲ್ಲ ಹೊಟ್ಟೆಗಾಗಿ ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಬಡಿದು ಕಬ್ಬಿಣವ ಕಾಸಿ ತೂಬಾಕಿ ಮಾಡಿ ಹೊಡವ ಗುಂಡು ಮಾಡುವುದು ಹೊಟ್ಟೆಗಾಗಿ ಬಡಿದು ಬಡಿದು ಕಬ್ಬಿಣವ ಕಾಸಿ ತೂಬಾಕಿ ಮಾಡಿ ಹೊಡವ ಗುಂಡು ಮಾಡುವುದು ಹೊಟ್ಟೆಗಾಗಿ ಚಂಡ ಭಟರೆಲ್ಲ ಮುಂದೆ ಕತ್ತಿ ಹರಿಗೆಯ ಬಿಡಿದು ಖಂಡ ತುಂಡ ಮಾಡುವುದು ಹೊಟ್ಟೆಗಾಗಿ ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಗೇಣು ಬಟ್ಟೆಗಾಗಿ ದೊಡ್ಡ ದೊಡ್ಡ ಕುದುರೆಯೇರಿ ನೇಜೆ ಹೊತ್ತು ರಾಹುತನಾಗಿ ಹೊಡೆದಾಡಿ ಸಾಯುವುದು ಹೊಟ್ಟೆಗಾಗಿ ದೊಡ್ಡ ದೊಡ್ಡ ಕುದುರೆಯೇರಿ ನೇಜೆ ಹೊತ್ತು ರಾಹುತನಾಗಿ ಹೊಡೆದಾಡಿ ಸಾಯುವುದು ಹೊಟ್ಟೆಗಾಗಿ ಕುಂಟೆ ಕೂರಿಗೆಯಿಂದ ಹೆಂಟೆ ಮಣ್ಣ ಹದ ಮಾಡಿ ರಂಟೆ ಹೊಡೆದು ಬೆಳೆಸುವುದು ಹೊಟ್ಟೆಗಾಗಿ ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಕೆಟ್ಟತನದಿಂದ ಕಳ್ಳತನವನ್ನೇ ಮಾಡಿ ಕಟ್ಟಿ ಹೊಡಿಸಿಕೊಳ್ಳುವುದು ಹೊಟ್ಟೆಗಾಗಿ ಸನ್ಯಾಸಿ ಜಂಗಮ ಜೋಗಿ ಜಟ್ಟಿ ಮುಂಡ ಬೈರಾಗಿ ನಾನಾ ವೇಷಗೊಂಬುವುದು ಹೊಟ್ಟೆಗಾಗಿ ಉನ್ನತಕ್ಕಾಗಿ ನೆಲ ಆದಿಕೇಶವನ ಉನ್ನತಕ್ಕಾಗಿ ನೆಲ ಆದಿಕೇಶವನ ಅನುದಿನ ನೆನೆಬುದು ಭಕ್ತಿಗಾಗಿ ಪರಮುಕ್ತಿಗಾಗಿ ನಾವೆಲ್ಲರೂ ಮಾಡುವುದು ಹೊಟ್ಟೆಗಾಗಿ, ಗೆಣು ಬಟ್ಟೆಗಾಗಿ, ಗೆಣು ಬಟ್ಟೆಗಾಗಿ. ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ, ಗೆಣು ಬಟ್ಟೆಗಾಗಿ, ಗೆಣು ಬಟ್ಟೆಗಾಗಿ. ಇನ್ನೀಗ ಕಂಸಾಳೆ ಕೈಸಾಳೆ ಚಿತ್ರದ ಒಂದು ಗೀತೆ ಹಾಡಿದ್ದಾರೆ ಬೇಬಿ ಪ್ರಥಮ್. ಜನಪದ ಗೀತ ರಚನೆಗೆ ಕೆ ಕಲ್ಯಾಣ್ ಅವರ ಸಂಗೀತವಿದೆ. ಕಂಸಾಳೆ ಕೈಸಾಳೆ ಚಿತ್ರದ ಒಂದು ಗೀತೆ ಹಾಡಿದ್ದಾರೆ ರಾಜಗುರು ಮತ್ತು ಸಂಗಡಿಗರು. ಜನಪದ ಗೀತ ರಚನೆಗೆ ಸಂಗೀತ ನೀಡಿದ್ದಾರೆ ಕೆ ಕಲ್ಯಾಣ್. ಮುಂಗೊಂಡಾದ ಮಾದೇಶ್ವರಗೆ ಶರಣು ಶರಣಯ್ಯ, ಮಾಯಾಕಾರ ಮಾದೇಶ್ವರಗೆ ಶರಣು ಶರಣಯ್ಯ, ಮುಂಗೊಂಡಾದ ಮಾದೇಶ್ವರಗೆ ಶರಣು ಶರಣಯ್ಯ, ಮಾಯಾಕಾರ ಮಾದೇಶ್ವರಗೆ ಶರಣು ಶರಣಯ್ಯ. ಬೆಟ್ಟದ ಮಾದೇವ ಬರುವಾಗ ಹುಟ್ಟುಗಲ್ಲು ಗುಡು ಗುಟ್ಟಿದವೋ, ಹುಲಿಯ ಮ್ಯಾಲೆ ಮಾದೇವ ಬರುವ ಮಾಯಾ ನೋಡಯ್ಯ, ಮುಂಗೊಂಡಾದ ಮಾದೇಶ್ವರಗೆ ಶರಣು ಶರಣಯ್ಯ, ಗಂಟೆಲಿ ನಾದಾನ ಮಾಡ್ಬಿಟ್ಟು ಭಿನ್ನಕ್ಕೆ ಕುಂತೀವಿ ಮಾದೇವ, ಸಹಿಸ್ಕೊಂಡು ಬಂದೋರ್ಗೆ ಸ್ವರ್ಗಾರ ಇಳಿಸಿಯೇ ಅರಗಣ್ಣ ಅಂಧಾರ ಮಾದೇವ, ಚಿನ್ನದ ಗಂಟೆಲಿ ನಾದಾನ ಮಾಡ್ಬಿಟ್ಟು ಭಿನ್ನಕ್ಕೆ ಕುಂತೀವಿ ಮಾದೇವ, ಸಹಿಸ್ಕೊಂಡು ಬಂದೋರ್ಗೆ ಸ್ವರ್ಗಾರ ಇಳಿಸಿಯೇ ಅರಗಣ್ಣ ಅಂಧಾರ ಮಾದೇವ, ಮುಂಗೊಂಡ ಒಳಗೆ ಶರಣು ಶರಣಯ್ಯ ಮಾಯಾಕಾರ ಮಹದೇಶ್ವರಗೆ ಶರಣು ಶರಣಯ್ಯ ಬೆರಳಲ್ಲಿ ಹಿಡಿದವನೆ ಬೆತ್ತದ ಕೋಲ ಬೆನ್ನಿನ ಹಿಂದೆ ತಿರುಶೂಲ ಮುಕ್ಕಣ್ಣ ಅಂದರೆ ಮೂಲೋಕಕ್ಕೆ ಸುಖ ನೂರ್ಕಲ್ಲ ಬೆರಳಲ್ಲಿ ಹಿಡಿದವನೆ ಬೆತ್ತದ ಕೋಲ ಬೆನ್ನಿನ ಹಿಂದೆ ತಿರುಶೂಲ ಮುಕ್ಕಣ್ಣ ಅಂದರೆ ಮೂಲೋಕಕ್ಕೆ ಸುಖ ನೂರ್ಕಲ್ಲ ಮಂಜುಮಲೆಯಂತ ಬಾಳಾಗೆ ಎಂದು ಪಂಜನ್ನ ಹಚ್ಚುವ ಮಾದೇವ ನಂಜು ಮನಸ್ಸಿಲ್ದೆ ನಮಿಸಿದ ಕೂಡಲೇ ನಮ್ಮೊಳಗೆ ಇರ್ತಾನೆ ಮಾದೇವ ಹಸವನ್ನ ನೀಗುವ ಹರನಿಗೆ ಶರಣು ಗುರಿಯನ್ನ ತೋರುವ ಗುರುವಿಗೆ ಶರಣು ಜಗವೆಲ್ಲ ಕಾಯುವ ಜಂಗಮ ಶರಣು ಶಿರವಾಗಿ ನಮಿಸುವೆ ಶಿವನೇ ಶರಣು ಮುಂಗೊಂಡಾದ ಮಾದೇಶ್ವರಗೆ ಶರಣು ಶರಣಯ್ಯ ಎಂಬ ಕೊಳದಲ್ಲಿ ಮಿಂದೆದ್ದು ಚಂದಿರ ಜ್ಯೋತಿಯ ಬೆಳಕಲ್ಲಿ ಕೈ ಮುಗಿದು ಧೂಪ ದೀಪ ಹಾಕಿ ಕಾಣಿಕೆ ತಂದೀವಿ ಮಾದೇವ ಅಂದ್ವಾರವೆಂಬ ಕೊಳದಲ್ಲಿ ಮಿಂದೆದ್ದು ಚಂದಿರ ಜ್ಯೋತಿಯ ಬೆಳಕಲ್ಲಿ ಕೈ ಮುಗಿದು ಧೂಪ ದೀಪ ಹಾಕಿ ಕಾಣಿಕೆ ತಂದೀವಿ ಮಾದೇವ ಮಧ್ಯಾಹ್ನ ಆಕಾರ ಸೂಯೆ ಅನ್ನುವ ಆರು ಪಾಪಗಳ ಮನ್ನಿಸಿ ಮನ್ಸಾನ ಮನ್ಸನ್ನ ಮಗುವಂಗೆ ಮಾಡಯ್ಯ ಮಾದೇವ ಮಧ್ಯಾಹ್ನ ಆಕಾರ ಸೂಯೆ ಅನ್ನುವ ಆರು ಪಾಪಗಳ ಮನ್ನಿಸಿ ಮನ್ಸಾನ ಮನ್ಸನ್ನ ಮಗುವಂಗೆ ಮಾಡಯ್ಯ ಮಾದೇವ ಮುಂಗೊಂಡದ ಮಾದೇಶ್ವರ ಮುಂಗೊಂಡದ ಮಾದೇಶ್ವರ ಮುಂದಿನ ಜನ್ಮಕ್ಕೂ ನೀಡವನೇ ವರ ಮುಂಗೊಂಡದ ಮಾದೇಶ್ವರಗೆ ಶರಣು ಶರಣಯ್ಯ ಮಾಯಾಕಾರ ಮಾದೇಶ್ವರಗೆ ಶರಣು ಶರಣಯ್ಯ ಮಾದೇಶ್ವರಗೆ ಶರಣು ಶರಣಯ್ಯ ಮಾಯಾಕಾರ ಮಾದೇಶ್ವರಗೆ ಶರಣು ಶರಣಯ್ಯ ಗಂಡುಲಿ ಮ್ಯಾಲಿನ ಕತ್ತುಗೆಯೋ ಸ್ವಾಮಿ ಹಿಂದುಲಿ ಮ್ಯಾಲಿನ ನಿದ್ದರೆಯೋ ಎತ್ತಿದರೋ ದುಂಡು ಮಾದೇವ್ನ ಗಂಡು ಹುಲಿಯ ಮ್ಯಾಲೆ ಮುಂಗೊಂಡಾದ ಮಾದೇಶ್ವರಗೆ ಶರಣು ಶರಣಯ್ಯ ಎಸ್ ನಾರಾಯಣ್ ಅವರ ಗೀತ ರಚನೆಗೆ ದೇವ ಅವರ ಸಂಗೀತವಿದೆ. ಸಿಂಹಾದ್ರಿಯ ಸಿಂಹ ಚಿತ್ರದ ಈ ಗೀತೆಗೆ ಧ್ವನಿ ನೀಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ. ಕಲ್ಲಾದರೆ ನಾನು ಬೇಲೂರಿನ ಗುಡಿಯಲ್ಲಿ ಇರುವೆ, ಮಣ್ಣಾದರೆ ನಾನು ಕೋಲಾರದ ಮಣ್ಣಲ್ಲಿ ಬೆರೆವೆ, ಮರವಾದರೆ ನಾನು ಚಾಮುಂಡಿಗೆ ನೆರಳಾಗಿರುವೆ, ಮಗುವಾದರೆ ನಾನು ಕಾವೇರಿಯ ಮಡಿಲಲ್ಲಿ ನಗುವೆ. ಕಲ್ಲಾದರೆ ನಾನು ಬೇಲೂರಿನ ಗುಡಿಯಲ್ಲಿ ಇರುವೆ, ಮಣ್ಣಾದರೆ ನಾನು ಕೋಲಾರದ ಮಣ್ಣಲ್ಲಿ ಬೆರೆವೆ, ಮರವಾದರೆ ನಾನು ಚಾಮುಂಡಿಗೆ ನೆರಳಾಗಿರುವೆ, ಮಗುವಾದರೆ ನಾನು ಕಾವೇರಿಯ ಮಡಿಲಲ್ಲಿ ನಗುವೆ. ಕಲ್ಲಾದರೆ ನಾನು ಬೇಲೂರಿನ ಗುಡಿಯಲ್ಲಿ ಇರುವೆ, ಮಣ್ಣಾದರೆ ನಾನು ಕೋಲಾರದ ಮಣ್ಣಲ್ಲಿ ಬೆರೆವೆ. ಆ ಸೇರುವೆ. ಪದವಾದರೆ ನಾನು ಪಂಪನ ಪುಟದಲ್ಲಿ ಮೆರವೆ, ದನಿಯಾದರೆ ನಾನು ಕೋಗಿಲೆ ದನಿಯಾಗಿರುವೆ, ನುಡಿಯಾದರೆ ನಾನು ಸಿರಿಗನ್ನಡ ನುಡಿಯಾಗಿರುವೆ, ನುಡಿಯಾದರೆ ನಾನು ಸಿರಿಗನ್ನಡ ನುಡಿಯಾಗಿರುವೆ. ಕಲ್ಲಾದರೆ ನಾನು ಬೇಲೂರಿನ ಗುಡಿಯಲ್ಲಿ ಇರುವೆ, ಮಣ್ಣಾದರೆ ನಾನು ಕೋಲಾರದ ಮಣ್ಣಲ್ಲಿ ಬೇರೆವೆ. ಶಿರದಲ್ಲಿ ಮೆರೆದೆ ಬೆಳಕಾದರೆ ನಾನು ಕರುನಾಡಿಗೆ ಕಿರಣವ ಸುರಿದೆ, ಸ್ವರವಾದರೆ ನಾನು ದಾಸರ ಕಂಠದಿ ನಲಿವೆ, ಖಡ್ಗವಾದರೆ ನಾನು ಚೆನ್ನವ್ವನ ಕರದಲ್ಲಿ ಮೆರವೆ, ಬಲವಾದರೆ ನಾನು ಓಬವ್ವನ ಮೊನಕೆಯ ಮೆರವೆ. ಏಳೇಳು ಜನ್ಮದಲ್ಲು ಕನ್ನಡ ಕುಲವಾಗಿರುವೆ. ಕಲ್ಲಾದರೆ ನಾನು ಬೇಲೂರಿನ ಗುಡಿಯಲ್ಲಿ ಇರುವೆ, ಮಣ್ಣಾದರೆ ನಾನು ಕೋಲಾರದ ಮಣ್ಣಲ್ಲಿ ಬೆರೆವೆ, ಮರವ ಮಡಿಲಲ್ಲಿ ನಗುವೆ. ರನ್ನ ಚಿತ್ರದ ಒಂದು ಗೀತೆ ಹಾಡಿದ್ದಾರೆ ಕಾರ್ತಿಕ್ ಮತ್ತು ವಾಣಿ ಹರಿಕೃಷ್ಣ. ಪುರಂದರದಾಸರ ಒಂದು ಕೀರ್ತನೆಗೆ ವಿ ಹರಿಕೃಷ್ಣ ಅವರ ಸಂಗೀತವಿದೆ. ಜಗದೋದಾರನ ಆಡಿಸಿದಳೆ ಶೋದ ಜಗದೋದಾರನ ಪುರಂದರ ಮಿಠಲನ ಆಡಿ ಚಿತ್ರಗೀತೆಗಳ ಈ ಕಾರ್ಯಕ್ರಮದ ಕೊನೆಯದಾಗಿ ಕೇಳಿ ರಾಮಧಾನ್ಯ ಚಿತ್ರದ ಒಂದು ಗೀತೆ. ರಮೇಶ್ ಚಂದ್ರ ಅವರ ಧ್ವನಿಯಲ್ಲಿದೆ. ಕನಕದಾಸರ ಕೀರ್ತನೆಗೆ ದೇಸಿ ಮೋಹನ್ ಅವರ ಸಂಗೀತವಿದೆ. ಎಲ್ಲರನು ಸಲಹುವನು ಇದಕ್ಕೆ ಸಂಶಯವಿಲ್ಲ, ಎಲ್ಲರನು ಸಲಹುವನು ಇದಕ್ಕೆ ಸಂಶಯವಿಲ್ಲ. ತಲ್ಲಣಿಸದಿರು ಕಂಡ್ಯ, ತಾಳು ಮನವೇ, ತಾಳು ಮನವೇ, ತಲ್ಲಣಿಸದಿರು ವೃಕ್ಷಕ್ಕೆ ಕಟ್ಟೆಯನ್ನು ಕಟ್ಟಿ ನೀರೆರೆದವರ್ಯಾರು. ಅಡವಿಯೊಳಾಡುವ ಮೃಗ ಪಕ್ಷಿಗಳಿಗೆಲ್ಲ ಅಡಿಗಡಿಗೆ ಆಹಾರ ಇಡುವವರ್ಯಾರು. ಹುಟ್ಟಿಸಿದ ದೇವತ ಹೊಣೆಗಾರನಾಗಿರಲು, ಹುಟ್ಟಿಸಿದ ದೇವತ ಹೊಣೆಗಾರನಾಗಿರಲು. ಗಟ್ಟಿಯಾಗಿ ರಕ್ಷಿಪನು ಇದಕ್ಕೆ ಸಂಶಯವಿಲ್ಲ, ಗಟ್ಟಿಯಾಗಿ ರಕ್ಷಿಪನು ಇದಕ್ಕೆ ಸಂಶಯವಿಲ್ಲ. ಕಲ್ಲಣಿಸದಿರು ಕಂಡ್ಯ, ಕಪ್ಪೆಗೆ ಅಲ್ಲಿಗ ಹಾರವನು ತಂದೆಯುವನಾರು. ಕಲ್ಲಿನಲ್ಲಿ ಹುಟ್ಟಿ ತಾಗೂಗುವ ಕಪ್ಪೆಗೆ ಅಲ್ಲಿಗ ಹಾರವನು ತಂದೆಯುವನಾರು. ಬಲ್ಲಿದನು ಕಾಗಿ ನೆಲೆ ಆದಿಕೇಶವರಾಯ, ಬಲ್ಲಿದನು ಕಾಗಿ ನೆಲೆ ಆದಿಕೇಶವರಾಯ. ಎಲ್ಲರನು ಸಲಹುವನು ಇದಕ್ಕೆ ಸಂಶಯವಿಲ್ಲ. ಇದುವರೆಗೂ ಕೆಲವು ಚಿತ್ರಗೀತೆಗಳನ್ನು ಕೇಳಿದ್ರಿ. ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿ, ಸಮಯ 6 ಗಂಟೆ. ನಮ್ಮ ನಿಲಯದಿಂದ ಈ ಸಂಜೆ ಮತ್ತು ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಮುನ್ನೋಟ. ಇಂದು ಸಂಜೆ 6:10 ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ. 6:30 ಅವಲೋಕನ, 6:51 ದೇಶಭಕ್ತಿ ಗೀತೆಗಳು, 7 ಗಂಟೆಗೆ ಕೃಷಿರಂಗ ಕಾರ್ಯಕ್ರಮದಲ್ಲಿ ನೀಲಿ ನಾಲಿಗೆ ರೋಗ ಮತ್ತು ಇತರ ಕುರಿ ರೋಗಗಳನ್ನು ಕುರಿತು ಬೆಂಗಳೂರು ಹೆಬ್ಬಾಳದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಪ್ರಾಧ್ಯಾಪಕರಾದ ಡಾ ಡಿ ರತ್ನಮ್ಮ ಅವರೊಂದಿಗೆ ಸಂದರ್ಶನ, ಜನಪದ ಗೀತೆ ಕೇಳಲಿದ್ದೀರಿ. 7:45 ಚಿತ್ರಗೀತೆಗಳು, 8 ಗಂಟೆಗೆ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಭಾರತದ ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ಇಂದು ಬೆಂಗಳೂರಿನಲ್ಲಿ ಭಾಗವಹಿಸಿದ್ದ ವಿವಿಧ ಕಾರ್ಯಕ್ರಮಗಳ ಬಾನುಲಿ ವರದಿ ಕೇಳಲಿದ್ದೀರಿ. 9:15 ಭಾವಗೀತೆಗಳು, 9:30 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ರಾಷ್ಟೀಯ ವಿಜ್ಞಾನ ಸಂಚಿಕೆ, 10 ಗಂಟೆಗೆ ಹಿಂದೂಸ್ತಾನಿ ಶಾಸ್ತೀಯ ಸಂಗೀತ, ರವಿಕಿರಣ್ ಅವರ ಗಾಯನ, ಭೈರವಿ ಧೀರಜ್ ಅವರ ತಬ್ಲಾಸಾತ್, ಹೇಮಂತ್ ಭಾಗವತ್ ಅವರ ಹಾರ್ಮೋನಿಯಂ ಸಹಕಾರ. ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. ಸಾರ್ವಜನಿಕರ ಉತ್ತಮ ಆರೋಗ್ಯಕ್ಕೆ ಖಾಸಗಿ ಆಸ್ಪತ್ರೆಗಳ ಸಕ್ರಿಯ ಸಹಭಾಗಿತ್ವಕ್ಕೆ ಬಂದಿದೆ ಕೆಪಿಎಂಇ ತಿದ್ದುಪಡಿ ಕಾಯ್ದೆ. ಆಸ್ಪತ್ರೆಯಲ್ಲಿ ಲಭ್ಯವಿರುವ ಸೌಲಭ್ಯಗಳು, ಚಿಕಿತ್ಸೆಗೆ ತಗಲುವ ವೆಚ್ಚದ ವಿವರದ ಪ್ರದರ್ಶನ ಕಡ್ಡಾಯ. ತುರ್ತು ಪರಿಸ್ಥಿತಿಯಲ್ಲಿ ಯಾವುದೇ ನಿರ್ಬಂಧವಿಲ್ಲದೆ ಪ್ರಥಮ ಚಿಕಿತ್ಸೆ ನೀಡಬೇಕು. ಕಾಯ್ದೆ ಅನ್ವಯ ಖಾಸಗಿ ಆಸ್ಪತ್ರೆಗಳ ನೋಂದಣಿ ನವೀಕರಣ ಕಡ್ಡಾಯ. ತಪ್ಪಿದಲ್ಲಿ ದಂಡ, ಜೈಲು ಶಿಕ್ಷೆ.